ಹೊಸ ಚಿಗುರು ಮೂಡಿದಾಗ ಆವಿರ್ಭವಿಸಿದ್ದೇ ಜನಪದ ಪಶುವೈದ್ಯ ಬಾನುಲಿ ಸರಣಿ. ಇಲ್ಲಿ ಜನಪದರ ಪಶು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಹುಟ್ಟದೆ ನೊಸಲಿಗೆ ವಿಭೂತಿಯಾದೆ ಪಶುಪಾಲಕರೇ ನಮಸ್ಕಾರ. ಜನಪದ ಪಶುವೈದ್ಯ ಸರಣಿಯ 7ನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರ ನಿಮಗೆ ಗೊತ್ತಿರೋ ಹಾಗೆ ನಾವು ಕೆಚ್ಚಲಿನ ವಿವಿಧ ಸಮಸ್ಯೆಗಳಿಗೆ ಮನೆ ಮದ್ದುಗಳನ್ನು ಹೇಗೆ ಪ್ರಯೋಗ ಮಾಡೋದು ಅಂತ ತಿಳ್ಕೊಂಡ್ವಿ. ಇವತ್ತು ಜಾನುವಾರುಗಳಲ್ಲಿ ಬರ್ತಕ್ಕಂಥ ಕೆಲವು ಸಂತಾನೋತ್ಪತ್ತಿಯ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂತಾನೋತ್ಪತ್ತಿಯ ಸಮಸ್ಯೆಗಳು ಅಂದ ತಕ್ಷಣ ಬಹುಶಃ ನಿಮ್ಮ ಕಿವಿ ನೆಟ್ಟಗಾಗಬಹುದು. ಯಾಕೆಂದ್ರೆ ಮಿಶ್ರತಳಿ ಹಸುಗಳನ್ನು ಯಾರು ಸಾಕಾಣಿಕೆ ಮಾಡ್ತೀರಿ? ನಿಮಗೆ ಬಹಳ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು ಇದೇ ಸಂತಾನೋತ್ಪತ್ತಿಯ ಸಮಸ್ಯೆಗಳು. ಬೇರೆ ಸಮಸ್ಯೆಗಳನ್ನು ನೀವು ಬಹುಶಃ ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರಿ ಅದಕ್ಕೆ, ಅಥವಾ ನಿಮಗೆ ಅಷ್ಟೊಂದು ತಲೆನೋವು ಆಗ್ಲಿಕ್ಕಿಲ್ಲ. ಆದ್ರೆ ನಿಮ್ಮ ರಾಸುಗಳು ನಿಯಮಿತವಾಗಿ ಬೆದೆಗೆ ಬರ್ತಾ ಇಲ್ಲ, ಬೆದೆಗೆ ಬಂದರೂ ಕೂಡ ಹೀಟಿಗೆ ಕೊಡಿಸಿದ್ರು ಅದು ಸರಿಯಾಗಿ ಹೀಟ್ ನಿಲ್ತಾ ಇಲ್ಲ, ಫಲ ಆಗ್ತಾ ಇಲ್ಲ ಅಂತಂದ್ರೆ ಅದರಂಥ ದೊಡ್ಡ ತಲೆನೋವು ಬೇರೆ ಯಾವುದೂ ಇಲ್ಲ. ಯಾಕೆಂದ್ರೆ ನಾವು ಮಿಶ್ರತಳಿ ಹೈನುಗಾರಿಕೆಯಲ್ಲಿ ಅಥವಾ ವಿದೇಶಿ ತಳಿಗಳನ್ನು ಬಳಸಿ ಏನು ಹೈನುಗಾರಿಕೆ ಅಂತ ಮಾಡ್ತೀವಿ, ಅದರಲ್ಲಿ ಪಶುವೈದ್ಯರು ಇರಬಹುದು ಅಥವಾ ಇದರಲ್ಲಿ ಇರತಕ್ಕಂಥ ತಜ್ಞರು ನಿಮಗೆ ಹೇಳ್ತಕ್ಕಂಥದ್ದು ಒಂದೇ ವಿಚಾರ, ವರ್ಷಕ್ಕೆ ಒಂದು ಕರು. ಈ ರೀತಿಯಾಗಿ ನೀವು ವರ್ಷಕ್ಕೊಂದು ಕರುವನ್ನು ಪಡ್ಕೊಂಡ್ರೆ ಮಾತ್ರ ನಿಮಗೆ ಹೈನುಗಾರಿಕೆ ಲಾಭದಾಯಕ ಆಗುತ್ತೆ, ಇಲ್ಲ ಅಂದ್ರೆ ನೀವು ಹೈನುಗಾರಿಕೆಯಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಂತ ನೀವು ಹೇಳೋದನ್ನ ಕೇಳಿರಬಹುದು. ಹಾಗಾಗಿ ನಮ್ಮ ಮಿಶ್ರತಳಿ ರಾಸುಗಳು ಸರಿಯಾದ ಸಮಯಕ್ಕೆ, ಕ್ಲುಪ್ತವಾದ ಸಮಯಕ್ಕೆ ಅವು ಬೆದೆಗೆ ಬರಬೇಕು. ಬೆದೆಗೆ ಬಂದಾಗ ನಾವು ಅದಕ್ಕೇನು ಕೃತಕ ಗರ್ಭಧಾರಣೆ ಮಾಡಿಸ್ತೀವಿ, ಅದು ಸರಿಯಾಗಿ ಕಟ್ಕೊಳ್ಬೇಕು, ಫಲ ಆಗಬೇಕು. ವರ್ಷಕ್ಕೊಂದ್ಸಲ ಅಲ್ಲದೆ ಹೋದ್ರೂ ಕೂಡ ಕನಿಷ್ಠ 15 ತಿಂಗಳಿಗೊಮ್ಮೆ ಅದು ಕರುವನ್ನು ಹಾಕ್ತಾ ಬಂದ್ರೆ ನಮಗೆ ನಿಜವಾಗ್ಲೂ ಹೈನುಗಾರಿಕೆಯಲ್ಲಿ ಲಾಭವನ್ನು ನಾವು ನೋಡಬಹುದು ಸ್ನೇಹಿತರೆ. ಹಾಗಾದ್ರೆ ನೋಡೋಣ ಏನಿದು ಸಂತಾನೋತ್ಪತ್ತಿಯ ಸಮಸ್ಯೆಗಳು ಅಂತಂದ್ರೆ, ಅದರಲ್ಲಿ ಎಷ್ಟು ವಿಧಗಳು, ಏನೆಲ್ಲ ಮನೆ ಮದ್ದುಗಳನ್ನ ಪ್ರಯೋಗ ಮಾಡಬಹುದು ಅಂತನ್ಬಿಟ್ಟು ನೋಡಿ. ಈ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ರೀಪ್ರೊಡಕ್ಷನ್ ಈಸ್ ಎ ಲಕ್ಸುರಿ ನಾಟ್ ಎ ನೆಸೆಸಿಟಿ ಅಂತ ಹೇಳ್ತಾರೆ. ಅಂತಂದ್ರೆ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಜಾನುವಾರುಗಳಿಗೆ ಒಂದು ಮೂಲಭೂತ ಅವಶ್ಯಕತೆ ಏನಲ್ಲ ಅದು ಒಂದು ಐಷಾರಾಮ ಅಂತಕ್ಕಂಥ ಮಾತನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನೋಡಿ, ನಮ್ಮ ಜಾನುವಾರುಗಳಿಗೆ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಾಣಿಗೆ ಇರ್ಬೋದು ಅಥವಾ ಮನುಷ್ಯನಿಗೆ ಇರ್ಬೋದು, ಮೂಲಭೂತ ಅವಶ್ಯಕತೆಗಳು ಅಂತಂದ್ರೆ ತಿನ್ನಲಿಕ್ಕೆ ಬೇಕಾದಂಥ ಆಹಾರ, ಕುಡಿಲಿಕ್ಕೆ ಒಳ್ಳೆ ನೀರು, ಹಾಗೇನೆ ಸೇವಿಸ್ಲಿಕ್ಕೆ ಒಳ್ಳೆಯ ಗಾಳಿ, ಇವು ಮೂರೇ ನಮ್ಮ ಮೂಲಭೂತ ಅವಶ್ಯಕತೆಗಳು. ತದನಂತರ ಉಳಿದಿದ್ದೆಲ್ಲ ಬರುತ್ತೆ. ಅದರಲ್ಲೂ ನಮ್ಮ ಈ ಮಿಶ್ರತಳಿ ರಾಸುಗಳನ್ನ ನಾವು ಗಮನಿಸಿದ್ರೆ ಈ ಮಾತು ಅಕ್ಷರಶಃ ಸತ್ಯ. ಯಾಕೆ ಅಂತಂದ್ರೆ ನಾವು ಅವಕ್ಕೆ ಯಥೇಚ್ಛವಾಗಿ ಅವಕ್ಕೆ ಬೇಕಾದಂತಹ ಆಹಾರವನ್ನ ಸಮತೋಲಿತ ಪ್ರಮಾಣದಲ್ಲಿ ನೀಡಿದ್ರೆ ಮಾತ್ರ ಅವುಗಳ ಏನು ಉತ್ಪಾದಕತೆ ಅಂತ ನಾವು ಹೇಳ್ತೀವಿ ಅದು ಸರಿಯಾದ ಪ್ರಮಾಣದಲ್ಲಿ ಇರುತ್ತೆ, ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ನಿಮಗೆ ನಿಮ್ಮ ಹಸು ದಿನಕ್ಕೆ ಒಂದು 10 ಲೀಟರ್ ಹಾಲು ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ, ನೀವು ಅದಕ್ಕೆ ನೀಡ್ತಾ ಇರತಕ್ಕಂಥ ಮೇವಿನ ಪ್ರಮಾಣವನ್ನು ಏನಾದರೂ ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಆ ಹಾಲಿನ ಪ್ರಮಾಣನು ಅಷ್ಟೇ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ನೀವು ನೀಡ್ತಕ್ಕಂಥ ಆಹಾರದಲ್ಲಿ ಸಮತೋಲನ ಇಲ್ಲದೆ ಹೋದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥಗಳು, ಶರ್ಕರ ಪಿಷ್ಟಗಳಿರ್ಬೋದು, ಪ್ರೋಟೀನ್ಗಳಿರ್ಬೋದು, ಕೊಬ್ಬಿನಾಂಶ ಇರ್ಬೋದು, ಖನಿಜಗಳಿರ್ಬೋದು, ಇವೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಮಾತ್ರ ಅದರ ದೇಹದಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಸರಾಗವಾಗಿ ನಡೆದು ಅದು ನಿಯಮಿತವಾಗಿ ಅಥವಾ ಕ್ಲುಪ್ತವಾದ ಸಮಯಕ್ಕೆ ಅದು ಬೆದೆಗೆ ಬರ್ತದೆ. ಆ ಬೆದೆಗೆ ಬಂದಂತ ಬೆದೆ ಕೂಡ ಒಂದು ಉತ್ಕೃಷ್ಟವಾದ ಬೆದೆ ಆಗಿರ್ತದೆ. ಆ ಸಮಯದಲ್ಲಿ ನೀವು ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಅದು ಬೇಗ ಕಟ್ಕೊಳ್ತದೆ, ಫಲ ಆಗ್ತದೆ. ಫಲ ಆದ್ಮೇಲೂ ಕೂಡ ಅಷ್ಟೇ, ಅದಕ್ಕೆ ನೀವು ಯಾವ ರೀತಿ ನೋಡ್ಕೊಳ್ಬೇಕು ಅದೇ ರೀತಿ ವೈಜ್ಞಾನಿಕವಾದ ಪದ್ಧತಿಗಳಿಂದ ಹೆಚ್ಚಿನ ಮುತುವರ್ಜಿಯಿಂದ ಒಳ್ಳೆ ಸಮತೋಲಿತ ಆಹಾರವನ್ನು ನೀಡಿಕೊಂಡೇ ನಾವು ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೋಡೋಣ ಏನು ಸಮಸ್ಯೆಗಳು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಎರಡು ವಿಚಾರಗಳನ್ನು ನಾವಿಲ್ಲಿ ನೆನ್ಪಿಟ್ಕೋಬಹುದು ಅಥವಾ ಗಮನಿಸಬೇಕಾಗತ್ತೆ. ಒಂದು, ನಮ್ಮ ರಾಸುಗಳು ಬೆದೆಗೆ ಬಾರ್ದೇನೆ ಇರತಕ್ಕಂಥದ್ದು, ಅಂದ್ರೆ ಆನಿಸ್ಟ್ರಸ್ ಅಂತ ಹೇಳ್ತೀವಿ. ರಾಸಿಗೆ 2 ವರ್ಷ ಆಗುತ್ತೆ, 2.5 ವರ್ಷ ಆಗುತ್ತೆ, ಅದು ಒಂದ್ಸಲನು ಬೆರೆಗೆ ಬಂದಿರಲ್ಲ. ಚೆನ್ನಾಗಿ ಮೈಕೈ ತುಂಬಿಕೊಂಡು ದಷ್ಟ ಪುಷ್ಟವಾಗಿ ಬೆಳೆದಿರುತ್ತೆ, ಆದ್ರೂ ಕೂಡ ಬೆರೆಗೆ ಬಂದಿರಲ್ಲ. ಅಥವಾ ಕರು ಹಾಕಿದೆ ಅಂತ ಇಟ್ಕೊಳ್ಳಿ, ಕರು ಹಾಕಿದ ಕನಿಷ್ಠ 3ನೇ ತಿಂಗಳಿಗಾದ್ರೂ ಅದು ಬೆರೆಗೆ ಬರಬೇಕು. ನಮ್ಮ ಮಿಶ್ರತಳಿ ರಾಸುಗಳು 4 ತಿಂಗಳಾಯ್ತು, 5 ತಿಂಗಳಾಯ್ತು, ಆದ್ರೂ ಕೂಡ ನಮ್ಮ ರಾಸುಗಳು ಬೆರೆಗೆ ಬಂದಿಲ್ಲ. ಸೊ ಇದಕ್ಕೆ ನಾವು ನಿರ್ಬೆರೆ ಅಥವಾ ಆನಿಸ್ಟ್ರಸ್ ಅಂತ ಹೇಳ್ತೀವಿ, ಬೆರೆಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಇದು ಒಂದು ಸಮಸ್ಯೆ. ಎರಡನೇ ಸಮಸ್ಯೆ, ಬೆರೆಗೇನೋ ಕರೆಕ್ಟ್ ಆಗಿ ಬರುತ್ತೆ. ನಿಮ್ದು ಮಣಕ ಆಗಿದ್ರೆ 1.5 ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ಮೊದಲನೇ ಬಾರಿ ಬೆರೆಗೆ ಬಂದಿದೆ, ಅದಾದ್ಮೇಲೆ 20 ದಿನಕ್ಕೋ 22 ದಿನಕ್ಕೋ ಮತ್ತೆ ಮತ್ತೆ ಬೆರೆಗೆ ಬರ್ತಾ ಇರುತ್ತೆ. ಆದ್ರೆ ನೀವು ಇನ್ಸೆಮಿನೇಷನ್ ಮಾಡಿಸಿದ್ರೆ, ಕೃತಕ ಗರ್ಭಧಾರಣೆ ಮಾಡಿಸ್ತಾ ಇದ್ದೀರಿ, ಆದ್ರೂ ಕೂಡ ಅದು ಗರ್ಭ ನಿಲ್ತಾ ಇಲ್ಲ ಅನ್ನೋದು ಇನ್ನೊಂದು ಸಮಸ್ಯೆ. ರಿಪೀಟ್ ಬ್ರೀಡಿಂಗ್ ಅಂತ ಹೇಳ್ತೀರಿ, ಪದೇ ಪದೇ ಬೆರೆಗೆ ಬರ್ತಾ ಇರತಕ್ಕಂಥದ್ದು. ಇದು ಮೊಣಕಗಳಲ್ಲೇ ಆಗ್ಬಹುದು ಅಥವಾ ಕರು ಹಾಕಿದ ನಂತರನೂ ಹೀಗಾಗ್ಬಹುದು. ಕರು ಹಾಕಿದ 3 ತಿಂಗಳಿಗೆ ಮೊದಲ ಬಾರಿಗೆ ಬೆರೆಗೆ ಬರುತ್ತೆ, ಮತ್ತೆ 20 ದಿನಕ್ಕೆ 25 ದಿನಕ್ಕೆ ಬೆರೆಗೆ ಬರ್ತಾನೆ ಇರುತ್ತೆ. ನೀವೇನೇ ಪ್ರಯತ್ನ ಪಟ್ಟರು ಕೂಡ, ಅವಕ್ಕೆ ಏನೇ ನೀವು ಕೃತಕ ಗರ್ಭಧಾರಣೆ ಮತ್ತಿತರದನ್ನು ಮಾಡಿಸಿದ್ರೂ ಕೂಡ ಅದು ಗರ್ಭ ಧರಿಸದೇ ಇರತಕ್ಕಂತಹ ಸಮಸ್ಯೆ. ಇದಕ್ಕೂ ಕೂಡ ನಾವು ರಿಪೀಟ್ ಬ್ರೀಡಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇವೆರಡೂ ಸಮಸ್ಯೆಗಳು ಯಾಕೆ ಬರುತ್ತೆ ಮತ್ತೆ ಇದಕ್ಕೆ ನಾವು ಏನು ಚಿಕಿತ್ಸೆ ಮಾಡಬಹುದು ಅಂತ ನೋಡೋಣ. ಮೊದಲನೇದಾಗಿ, ರಾಸುಗಳು ಬೆರೆಗೆ ಬಾರದೇ ಇರತಕ್ಕಂತಹದ್ದು ಅಥವಾ ಆನಿಸ್ಟ್ರಸ್. ನಾನು ಮೊದಲೇ ಹೇಳಿದಾಗೆ ರೀಪ್ರೊಡಕ್ಷನ್ ಅಂತಕ್ಕಂಥದ್ದು ಒಂದು ಲಕ್ಸುರಿ ಐಷಾರಾಮ. ಹಾಗಾಗಿ ಅದರ ದೇಹಕ್ಕೆ ಬೇಕಾದಂತ ಎಲ್ಲಾ ಪೌಷ್ಟಿಕ ಅಂಶಗಳನ್ನು ನಾವು ಸೇರಿಸಿದ್ರೆ ಮಾತ್ರ ಈ ಮಿಶ್ರತಳಿ ರಾಸುಗಳು ಸಂತಾನೋತ್ಪತ್ತಿಯನ್ನ ಸರಿಯಾಗಿ ಮಾಡ್ತವೆ. ಹಾಗಾಗಿ ಪೌಷ್ಟಿಕ ಆಹಾರದ ಕೊರತೆ ಇದ್ರೆ ಇವು ಸರಿಯಾಗಿ ಬೆರೆಗೆ ಬರೋದಿಲ್ಲ. ಕೆಲವೊಂದು ದನಗಳಲ್ಲಿ ಆನುವಂಶೀಯ ಕಾರಣಗಳು ಇರಬಹುದು, ಅಂದ್ರೆ ಅದರ ತಂದೆ ತಾಯಿಗಳಲ್ಲಿ ಇಂಥ ಗುಣಲಕ್ಷಣಗಳಿದ್ದು ಈ ಕರುವಿಗೆ ಅಥವಾ ಮೊಣಕಕ್ಕೂ ಕೂಡ ಆ ಲಕ್ಷಣ ಬಂದಿರಬಹುದು. ಹಾಗೇನೆ ಕೆಲವೊಮ್ಮೆ ಅದು ಬೆರೆಗೆ ಬಂದ್ರೂ ನೀವು ಅದನ್ನು ಗುರುತಿಸಲಿಕ್ಕೆ ಬಹುಶಃ ವಿಫಲ ಆಗಿತಿ ಅಂತ ಅನ್ಕೋಬಹುದು. ಇದಕ್ಕೆ ನಾವು ಮೂಕ ಬೆರೆ ಅಂತ ಹೇಳ್ತೀವಿ. ಅಂದ್ರೆ ಬೆರೆಯ ಲಕ್ಷಣಗಳ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಬೆರೆಗೆ ಬಂದಾಗ ದನಗಳು ಜೋರಾಗಿ ಅರ್ಚಾಡ್ತವೆ, ಬೇರೆ ದನಗಳ ಮೇಲೆ ಎಗರ್ತವೆ, ಹಾಗೇನೆ ಮಡಲಿನಿಂದ ಗಾಜಿನ ರೂಪದ ಒಂದು ಮಡೆ ಅಂತ ಹೇಳ್ತೀವಿ, ಆ ಮಡೆ ಆಡುತ್ತೆ ಅಥವಾ ಲೋಳೆ ಬರುತ್ತೆ. ಸೊ ಈ ಎಲ್ಲಾ ಲಕ್ಷಣಗಳನ್ನು ಕಾಣಿಸಿದ್ರೆ ಮಾತ್ರ ನೀವು ಅದು ಬೆರೆ ಅನ್ಕೊಳ್ತೀರಿ. ಕೆಲವು ಸಂದರ್ಭದಲ್ಲಿ ಈ ಎಲ್ಲಾ ಲಕ್ಷಣಗಳು ಕಾಣಿಸದೇ ಇರಬಹುದು. ಆ ಲೋಳೆ ಅಥವಾ ಮಡೆ ಏನ್ ಬರುತ್ತೆ ಅದು ಸ್ವಲ್ಪನೇ ಬರಬಹುದು, ಅಥವಾ ಜಾನುವಾರುಗಳ ಅರ್ಚಾಟ ಇಲ್ಲದೆ ಹೋಗ್ಬಹುದು, ಅದು ಬೇರೆ ದನಗಳ ಮೇಲೆ ಹಾರದೇ ಹೋಗ್ಬಹುದು. ಇಂಥ ಸಂದರ್ಭದಲ್ಲಿ ಬೆನೆಯನ್ನ ಗುರುತಿಸಲಿಕ್ಕೆ ನೀವು ವಿಫಲರಾಗ್ತಕ್ಕಂಥದ್ದು. ಇನ್ನೊಂದು ಹೇಳಿದೆ ನಾನು ಕಾಲುಬಾಯಿ ಜ್ವರದ ಬಗ್ಗೆ ಹೇಳುವಾಗಲೇನೆ ಹೇಳಿದೆ, ಈ ಕಾಲುಬಾಯಿ ಜ್ವರ ಬಂದ ನಂತರ ಕೆಲವೊಂದು ಹಾರ್ಮೋನುಗಳ ವ್ಯತ್ಯಾಸದಿಂದಾಗಿ ಗೂಬೆ ರೋಗ ಅಂತಕ್ಕಂಥ ರೋಗ ಬರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಜಾನುವಾರುಗಳಿಗೆ ಈ ನಿರ್ಬೆರೆ ಅಥವಾ ಬೆರೆಗೆ ಬರ್ತಕ್ಕಂಥದ್ದು ಕಮ್ಮಿ ಆಗ್ಬಹುದು, ಬಂದ್ರೂ ಅದು ಫಲ ನಿಲ್ಲದೆ ಹೋಗ್ಬಹುದು ಅಂತ ಹೇಳ್ಬಿಟ್ಟು. ಹಾಗೇನೆ ವಿಪರೀತವಾದ ಜಂತು ಹುಳುಗಳ ಬಾಧೆ ಇದ್ರೂ ಕೂಡ ಕೆಲವೊಮ್ಮೆ ಈ ಬೆರೆಗೆ ಬರೋದು ಕಷ್ಟ ಆಗ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ಮೊದಲನೇದಾಗಿ ಒಳ್ಳೆಯ ಸಮತೋಲನ ಆಹಾರದ ಪೂರೈಕೆನೆ ಇದಕ್ಕೆ ಇರತಕ್ಕಂಥ ಪ್ರಥಮ ಹಾಗೂ ಅತಿ ಮುಖ್ಯವಾದ ಪರಿಹಾರ. ನಾವು ಸಮತೋಲನ ಆಹಾರವನ್ನ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಸರಿಯಾಗಿ ಕೊಡಬೇಕು. ಹಾಗೇನೆ ನಾವು ಒಂದು ರೆಕಾರ್ಡ್ ಇಟ್ಕೊಂಡಿರ್ಬೇಕು, ಪ್ರತಿಯೊಂದು ದನಕ್ಕೂ ಒಂದೊಂದು ಪುಸ್ತಕ ಇಟ್ಕೊಂಡು ಅದು ಯಾವಾಗ ಹೀಟಿಗೆ ಬಂತು, ಆ ಹೀಟಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಅದು ಅದರ ಒಂದು ನಡತೆ ಅಥವಾ ವರ್ತನೆ ಯಾವ ರೀತಿ ಇತ್ತು ಅದೆಲ್ಲವನ್ನು ರೆಕಾರ್ಡ್ ಮಾಡ್ಕೋಬೇಕು. ಯಾವತ್ತು ನಾವು ಅದಕ್ಕೆ ಸೆಮೆನ್ ಹಾಕ್ಸಿದ್ವಿ, ತದನಂತರ ಎಷ್ಟು ದಿನಗಳಿಗೆ ಮತ್ತೆ ಅದು ಹೀಟಿಗೆ ಬಂತು, ಈ ಎಲ್ಲಾ ವಿಚಾರಗಳನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳೋದು ಬಹಳ ಒಳ್ಳೆಯದು. ಜೊತೆಗೆ ಪಶುವೈದ್ಯರಿಂದ ಚಿಕಿತ್ಸೆಯನ್ನ ಮಾಡಿಸೋದಂತೂ ನಾನು ಹೇಳದೆ ಬೇಕಿಲ್ಲ. ನಾವು ಏನು ಮನೆ ಮದ್ದುಗಳನ್ನ ಮಾಡಬಹುದು ಈ ಬೆರೆಗೆ ಬಾರದೇ ಇರತಕ್ಕಂಥ ಸಂದರ್ಭದಲ್ಲಿ ಅಂತಂದ್ರೆ, ಮೊದಲನೇದಾಗಿ ಗುರೆಳ್ಳು ಅಥವಾ ಮರೆಳ್ಳು ಅಂತ ನಾವೇನ್ ಹೇಳ್ತೀವಿ, ಕೆಲವರು ಹುಚ್ಚೆಳ್ಳು ಅಂತ ಕೂಡ ಕರೀತಾರೆ. ಒಂದು 200 ಗ್ರಾಂನಷ್ಟು ಹುಚ್ಚೆಳ್ಳು ಅಥವಾ ಗುರೆಳ್ಳನ್ನು ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಅರೆದುಬಿಟ್ಟು ಉಂಡೆಯನ್ನ ತಯಾರಿಸಿಟ್ಕೊಳ್ಳಿ. ಈ ಉಂಡೆಯನ್ನ ದಿನಕ್ಕೆ ಒಂದು ಉಂಡೆಯ ಹಾಗೆ ಒಂದು 3ರಿಂದ 4 ದಿನಗಳ ಕಾಲ ತಿನ್ನಿಸ್ತಾ ಬಂದ್ರೆ ಬಹುಶಃ ಒಂದು 15-20 ದಿವಸದಲ್ಲಿ ಅದು ಹೀಟಿಗೆ ಬರಬಹುದು. ಹುಚ್ಚೆಳ್ಳು ಉಂಡೆಯನ್ನ ಮಾಡಿಕೊಂಡು ಅದನ್ನ ದಿನಕ್ಕೆ ಒಂದು ಉಂಡೆಯ ಹಾಗೆ 3-4 ದಿನಗಳ ಕಾಲ ತಿನ್ನಿಸ್ಬೇಕು. ಇದು ಮೊದಲನೇ ಒಂದು ಮನೆ ಮದ್ದು. ಎರಡನೇದಾಗಿ ಬಹಳ ಸುಲಭವಾಗಿ ಮಾಡಬಹುದಾದ ಒಂದು ಔಷಧಿ ಅಂತಂದ್ರೆ ಹುರುಳಿಕಾಳು. ಹುರುಳಿಕಾಳನ್ನ 1/4 ಕೆಜಿಯಷ್ಟು ತಗೊಳ್ಳಿ, ಅದನ್ನ ನೆನೆಸಿಟ್ಬಿಟ್ಟು ಮೊಳಕೆನು ಕಟ್ಟಿಟ್ಕೊಳ್ಳಿ. ಈ ಮೊಳಕೆ ಬರೆಸಿದಂತಹ ಹುರುಳಿಕಾಳಲ್ಲಿ ನಾವು 1 ಪಾವಿನಷ್ಟು ತುಪ್ಪವನ್ನ ಬೆರೆಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಚಾರವನ್ನ ಗಮನಿಸ್ಕೋಬೇಕು, ನಾವು ಹಸುಗಳಿಗಾದ್ರೆ ಎಮ್ಮೆಯ ಹಾಲಿನಿಂದ ತಯಾರಿಸಿದಂತಹ ತುಪ್ಪವನ್ನ ಬಳಸಬೇಕು, ಅದೇ ರೀತಿ ಎಮ್ಮೆಗಳಿಗಾದ್ರೆ ಹಸುವಿನಿಂದ ಬಳಸತಕ್ಕಂಥ ತುಪ್ಪವನ್ನ ಬಳಸಬೇಕು ಅಂತ ಹೇಳ್ತಾರೆ. ಹುರುಳಿಕಾಳನ್ನ ಮೊಳಕೆ ಬರೆಸ್ಬಿಟ್ಟು ಅದನ್ನ ಬೇಕಾದ್ರೆ ರುಬ್ಬಿಕೊಂಡಾದ್ರೂ ಕೊಡಬಹುದು, ರುಬ್ಬಿಬಿಟ್ಟು ಅದಕ್ಕೆ 1 ಪಾವಿನಷ್ಟು ತುಪ್ಪವನ್ನ ಬೆರೆಸ್ಕೊಂಡು ಅದನ್ನ ದಿನಕ್ಕೆ 2 ಬಾರಿ ಅಂತೆ, ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲದ ಹಾಗೆ 3 ದಿನ ನಾವು ದನಗಳಿಗೆ ತಿನ್ನಿಸ್ಬೇಕು. ಜೊತೆಗೆ ಒಂದಿಷ್ಟು ತುಪ್ಪವನ್ನ ಜಾನುವಾರುಗಳ ಜನನೇಂದ್ರಿಯ ಏನೈತೆ ಮಡ್ಲ್ ಅಂತ ನಾವೇನ್ ಹೇಳ್ತೀವಿ ಆ ಮಡಿಲಿನ ಭಾಗಕ್ಕೆ ಸ್ವಲ್ಪ ಹಚ್ಚುತ್ತಾ ಬಂದ್ರು ಕೂಡ ಬೇಗ ಅವು ಹೀಟಿಗೆ ಬರ್ತವೆ ಅಂತ ಈ ಜನಪದ ತಜ್ಞರು ಹೇಳ್ತಾರೆ. ಹಾಗೇನೆ ಲೋಳೆಸರವನ್ನು ಕೂಡ ನಾವಿಲ್ಲಿ ಬಳಸಬಹುದು. ಈ ಲೋಳೆಸರದ ಒಂದು ಪಟ್ಟೆಯನ್ನ ಒಂದು ಅಂದ್ರೆ ಒಂದು ಎಲೆಯನ್ನು ಒಂದು ಸಾಧಾರಣ ದಪ್ಪ ಇರತಕ್ಕಂತ ಒಂದು ಪಟ್ಟೆಯನ್ನು ತಗೊಳ್ಳಿ, ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಅಷ್ಟೇನೆ ಬೆಳಿಗ್ಗೆ ಒಂದು ಪಟ್ಟೆ ಸಾಯಂಕಾಲ ಒಂದು ಪಟ್ಟೆಯನ್ನ ಒಂದ್ ನಾಲ್ಕೈದು ದಿವಸಗಳ ಕಾಲ ನಾವು ದನಕ್ಕೆ ತಿನ್ನಿಸ್ಬೇಕು. ಜೊತೆಗೆ ಅದರ ತಿರುಳನ್ನ ಕೂಡ ನಾವು ಮಡ್ಲಿಗೆ ಹಚ್ಚುತ್ತಾ ಬಂದ್ರೂ ಆದಷ್ಟು ಬೇಗ ಅದು ಹೀಟಿಗೆ ಬರುತ್ತೆ, ಬೆರೆಗೆ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನೊಂದು ಸುಲಭವಾದ ಔಷಧಿ ಅಂದ್ರೆ ಬಿಲ್ವ ಪತ್ರೆ. ನಿಮ್ಮೂರಲ್ಲಿ ಬಿಲ್ವ ಪತ್ರೆ ಇದೆ, ಸಾಮಾನ್ಯವಾಗಿ ಮಠಗಳು ಇರೋ ಕಡೆಯಲ್ಲಿ ಈ ಬಿಲ್ವ ಪತ್ರೆಗಳಿರ್ತವೆ. ಈ ಬಿಲ್ವ ಪತ್ರೆಯನ್ನ ಪ್ರತಿದಿನ ತಾಜಾ ಬಿಲ್ವ ಪತ್ರೆ ಸೊಪ್ಪನ್ನ ತರಬೇಕು. ಒಂದು ಕೆಜಿಯಷ್ಟು ಬಿಲ್ವ ಪತ್ರೆ ಸೊಪ್ಪನ್ನ 21 ದಿನಗಳ ಕಾಲ ತಿನ್ನಿಸಿದ್ರೆ ಜಾನುವಾರುಗಳು ಬೇಗ ಹೀಟಿಗೆ ಬರ್ತವೆ ಅಂತ ಹೇಳ್ಬಿಟ್ಟು ಉಲ್ಲೇಖ ಇದೆ ಸ್ನೇಹಿತರೆ. ಇದಿಷ್ಟು ರಾಸುಗಳು ಬೆರೆಗೆ ಬಾರದೇ ಇದ್ರೆ ನಾವು ಮಾಡಬಹುದಾದಂತ ಕೆಲವು ಮನೆ ಮದ್ದುಗಳು, ವಿಶೇಷವಾಗಿ ನಮ್ಮ ಮೊಣಕಗಳಿಗಿರ್ಬೋದು ಅಥವಾ ಬರು ಹಾಕಿದ ನಂತರ ಸರಿಯಾಗಿ ಹೀಟಿಗೆ ಬರಲಿಲ್ಲ ಅಂದ್ರೂ ಕೂಡ ನಾವು ಈ ಮನೆ ಮದ್ದುಗಳನ್ನ ಪ್ರಯೋಗ ಮಾಡಬಹುದು. ಜೊತೆಗೆ ಹೀಟಿಗೆ ಬಂದಿದೆ, ಒಂದ್ ಸಲ ಕರು ಹಾಕಿದೆ ಅಥವಾ ಎರಡು ಸಲ ಕರು ಹಾಕಿದೆ, ತದನಂತರ ನಾವು ಎಷ್ಟು ಸಲ ಹೀಟಿಗೆ ಕೊಡಿಸಿದ್ರು ವೀರ್ಯ ನಿಲ್ತಾ ಇಲ್ಲ, ಗಬ್ಬ ಕಟ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಏನು ಮಾಡಬಹುದು, ರಿಪೀಟ್ ಬ್ರೀಡಿಂಗ್ ಪ್ರಾಬ್ಲಮ್ ಇದ್ರೆ ನಾವು ಏನು ಚಿಕಿತ್ಸೆಯನ್ನು ಮಾಡಬಹುದು ನೋಡೋಣ. ಅಂದ್ರೆ ಅದು ನಿಯಮಿತವಾಗಿ 20 ದಿನಗಳಿಗೊಮ್ಮೋ 22 ದಿನಗಳಿಗೆ ಒಂದ್ಸಲನೋ ಅಥವಾ ಒಂದು ತಿಂಗಳಿಗೆ ಒಂದ್ಸಲನೋ ಹೀಟಿಗೆ ಬರ್ತಾನೆ ಇರುತ್ತೆ. ನೀವು ಎಷ್ಟು ಸಲ ಸಮಯನ ಕೊಡಿಸಿದ್ರು ಗರ್ಭ ಕಟ್ತಾ ಇರಲ್ಲ. ಈ ಸಂದರ್ಭದಲ್ಲಿ ನಾವು ಒಬ್ಬ ತಜ್ಞ ಪಶುವೈದ್ಯರ ಸಲಹೆಯನ್ನ ಪಡೀಲೇಬೇಕಾಗ್ತದೆ. ಯಾಕೆಂದ್ರೆ ಇದಕ್ಕೆ ಹಲವಾರು ಕಾರಣಗಳಿರ್ತವೆ. ಒಂದು ಗರ್ಭಕೋಶದ ಸೋಂಕಿರಬಹುದು. ಗರ್ಭಕೋಶದ ಸೋಂಕಿದ್ದಾಗ ನಾವು ನಮಗೆ ನಾವೇ ಏನೋ ಚಿಕಿತ್ಸೆ ಮಾಡ್ಕೊಳ್ಲಿಕ್ಕೆ ಬರಲ್ಲ, ಸೂಕ್ತ ಪಶುವೈದ್ಯರಿಂದಾನೇ ನಾವು ಚಿಕಿತ್ಸೆ ಮಾಡಿಸ್ಬೇಕಾಗ್ತದೆ. ಹಾಗೇನೆ ಅಂಡಾಣುಗಳು ಸರಿಯಾಗಿ ಬಿಡುಗಡೆ ಆಗ್ತಾ ಇರಬಹುದು. ಏನು ಅಂಡಾಶಯ ಅಂತ ಹೇಳ್ತೀವಿ, ಆ ಅಂಡಾಶಯದಲ್ಲಿ ಗಡ್ಡೆಗಳು ಕಟ್ಕೊಂಡಿರಬಹುದು. ಈ ಎಲ್ಲಾ ಸಮಸ್ಯೆಗಳಿದ್ದಾಗ ನಾವು ಮಾಡ್ತಕ್ಕಂಥ ಚಿಕಿತ್ಸೆ ಫಲಕಾರಿ ಆಗದೇ ಇರಬಹುದು. ಹಾಗಾಗಿ ತಜ್ಞ ಪಶುವೈದ್ಯರ ಸಲಹೆಯನ್ನ ನಾವು ಪಡೀಲೇಬೇಕಾಗತ್ತೆ. ಆ ಪಶುವೈದ್ಯರ ಚಿಕಿತ್ಸೆ ಹಾಗೂ ಸಲಹೆಯ ಜೊತೆ ಜೊತೆಗೆ ಬೇಕಾದ್ರೆ ನಾವು ಕೆಲವು ಮನೆ ಮದ್ದುಗಳನ್ನ ಪ್ರಯೋಗ ಮಾಡಬೇಕಾಗತ್ತೆ. ಈ ರಿಪೀಟ್ ಬ್ರೀಡಿಂಗ್ ಸಮಸ್ಯೆಗೂ ಕೂಡ ಅಷ್ಟೇನೆ, ನಾವು ಸಮತೋಲನ ಪಶು ಆಹಾರವನ್ನು ನೀಡಲೇಬೇಕಾಗ್ತದೆ. ನಾವು ಆಹಾರದಲ್ಲಿ ಹೇಗೆ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ, ವಿಶೇಷವಾಗಿ ಈ ಮಿಶ್ರತಳಿ ರಾಸುಗಳಿಗೆ ಹೆಂಗೆ ನಾವು ಸಮತೋಲಿತ ಆಹಾರವನ್ನು ನೀಡೋದು ಅನ್ನೋದ್ರ ಬಗ್ಗೆ ನೀವು ಕೆಲವು ತಜ್ಞ ಪಶುವೈದ್ಯರನ್ನ ಅಥವಾ ಪಶುವೈದ್ಯಕೀಯ ಕಾಲೇಜನ್ನು ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಜೊತೆಗೆ ಏನು ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು ನೋಡೋಣ. ಕರಿಬೇವಿನ ಸೊಪ್ಪು ಈ ರಿಪೀಟ್ ಬ್ರೀಡಿಂಗ್ ಪ್ರಾಬ್ಲಮ್ ಏನಿದೆ ಈ ಸಮಸ್ಯೆಗೆ ಒಂದು ರಾಮಬಾಣ ಅಂತ ಕೆಲವರು ಹೇಳ್ತಾರೆ. ಈ ಕರಿಬೇವಿನ ಸೊಪ್ಪನ್ನ ಏನ್ ಮಾಡಬೇಕು, ಬಹಳ ಸುಲಭವಾಗಿ ಎಲ್ಲಾ ಕಡೆ ಸಿಗುತ್ತೆ, ನಿಮ್ ನಿಮ್ ಮನೆಗಳಲ್ಲೂ ನೀವು ಹಾಕೊಂಡಿರ್ತೀರಿ. ಈ ಕರಿಬೇವಿನ ಸೊಪ್ಪನ್ನ ಒಂದ್ ಎರಡು ಬಗಸೆಯಷ್ಟು ಸೊಪ್ಪು ತಗೊಂಡು ಅದನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ತೊಳೆದಿಟ್ಕೊಂಡ್ಬಿಟ್ಟು ಯಾವತ್ತು ನಿಮ್ಮ ದನ ಹೀಟಿಗೆ ಬಂದಿರುತ್ತೆ ಅವತ್ತು ಹೀಟಿಗೆ ಕೊಡಿಸಿದ ನಂತರ ಅವತ್ತಿನ ದಿನದಿಂದ ಹಿಡಿದು 10 ದಿನಗಳ ಕಾಲ ನೀವು ಈ ಕರಿಬೇವಿನ ಸೊಪ್ಪನ್ನ ಪ್ರತಿನಿತ್ಯ ಒಂದೊಂದು ಬಗಸೆಯಷ್ಟು ಚೆನ್ನಾಗಿ ತೊಳೆದು ಬಿಟ್ಟು ರಾಸುಗಳಿಗೆ ತಿನ್ನಿಸ್ತಾ ಬರಬೇಕು. ಜಾಸ್ತಿ ದಿನನೇ ತಿನ್ನಿಸಿ ಏನೂ ತೊಂದರೆ ಇಲ್ಲ, ಕರಿಬೇವಿನ ಸೊಪ್ಪಿನಿಂದ ಜಾನುವಾರುಗಳಿಗೆ ಒಳ್ಳೇದೇನೆ. ಒಂದು 10 ದಿನ ಆದ್ರೂ ಮಿನಿಮಮ್ ನಾವು ತಿನ್ನಿಸ್ಲೇಬೇಕಾಗ್ತದೆ. ಒಂದ್ ಪಕ್ಷ ನಾವು ಸೊಪ್ಪು ನಮ್ಮನೆಯಲ್ಲಿ ಇಲ್ಲ, ನಾವು ಹೊರಗಡೆಯಿಂದ ತಂದು ಇಟ್ಕೊಳ್ಬೇಕಪ್ಪ ಅಂತಂದ್ರೆ ಒಂದೇ ಸಲ ಜಾಸ್ತಿ ಸೊಪ್ಪನ್ನ ತಂದು ಆ ಕರಿಬೇವಿನ ಸೊಪ್ಪನ್ನ ನೆರಳಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ತದನಂತರ ಅದನ್ನ ಪುಡಿ ಮಾಡಿಕೊಂಡು ದಿನಕ್ಕೆ ಒಂದು 50 ಗ್ರಾಂ ಪುಡಿಯನ್ನ ನೀವು ಒಂದು 10 ದಿನಗಳ ಕಾಲ ಕೊಟ್ಟರು ಕೂಡ ಅದು ಗರ್ಭ ನಿಲ್ತಕ್ಕಂತ ಒಂದು ಚಾನ್ಸಸ್ ಜಾಸ್ತಿ ಆಗ್ತದೆ. ಜೊತೆಗೆ ಬಿಲ್ವ ಪತ್ರೆ, ಮೊದಲನೇ ನಾನು ಏನು ಬೆರೆಗೆ ಬಾರದೇ ಇರೋ ಸಮಸ್ಯೆಗೂ ಕೂಡ ಹೇಳಿದೆ ಅದನ್ನ, ಈ ಬಿಲ್ವ ಪತ್ರೆಯನ್ನ ನಾವು ನೀಡಬಹುದು ಅಂತ ಹೇಳ್ಬಿಟ್ಟು. ಹಾಗೇನೆ ಈ ರಿಪೀಟ್ ಬ್ರೀಡಿಂಗ್ ಸಮಸ್ಯೆಗೂ ಕೂಡ ನಾವು ಬಿಲ್ವ ಪತ್ರೆಯನ್ನ ಕೊಡಬಹುದಾಗಿದೆ. ಏನ್ ಮಾಡಬಹುದು, ಬೆರೆಗೆ ಬಂದ ನಂತರ ಒಂದೆರಡು ಬೊಗಸೆ ಬಿಲ್ವ ಪತ್ರೆಯನ್ನ ಮೇಕೆ ಹಾಲಿನಲ್ಲಿ ಅರ್ಕೋಬೇಕು. ಒಂದ್ 1/4 ಲೀಟರ್ ಅಥವಾ 1/2 ಲೀಟರ್, 1/2 ಲೀಟರ್ ಸಾಕು, ಯಾಕೆಂದ್ರೆ ಮೇಕೆ ಹಾಲನ್ನ ಜಾಸ್ತಿ ತಗೊಳ್ಳೋದು ಕಷ್ಟ ಆಗುತ್ತೆ. ಒಂದ್ 1/4 ಲೀಟರ್ ಮೇಕೆ ಹಾಲಿನಲ್ಲಿ ಎರಡು ಬೊಗಸೆಯಷ್ಟು ಬಿಲ್ವ ಪತ್ರೆಯನ್ನ ಚೆನ್ನಾಗಿ ಅರ್ದು ಬಿಟ್ಟು ಇದಕ್ಕೆ ನಾವೊಂಚೂರು ಎಳ್ನೀರನ್ನ ಬೆರೆಸ್ಬಿಟ್ಟು ಒಂದು ಅಥವಾ ಎರಡು ಎಳ್ನೀರನ್ನ ಹಾಕ್ಬಿಟ್ಟು ದಿನಕ್ಕೆ ಒಂದು ಬಾರಿ ಹಾಗೆ 21 ದಿನಗಳ ಕಾಲ ಕುಡಿಸ್ತಕ್ಕಂಥದ್ದು. ಎರಡು ಬೊಗಸೆ ಬಿಲ್ವ ಪತ್ರೆಯನ್ನ 1/4 ಲೀಟರ್ ಮೇಕೆ ಹಾಲಿನಲ್ಲಿ ಚೆನ್ನಾಗಿ ಅರ್ಕೊಳ್ಳಿ. ಇದಕ್ಕೆ ಒಂದೆರಡು ಎಳನೀರನ್ನ ಸೇರಿಸ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಅಥವಾ ದಿನಕ್ಕೆ ಒಂದು ಸಲ ಆದ್ರೂ ಕೊಡಿ. ಒಂದು 21 ದಿನಗಳ ಕಾಲ ಕೊಟ್ರೆ ಅದು ಗರ್ಭ ನಿಲ್ತಕ್ಕಂತ ಸಮಸ್ಯೆ ಚೆನ್ನಾಗಿ ಇಂಪ್ರೂವ್ ಆಗ್ಬಿಟ್ಟು ಬೇಗ ಗರ್ಭ ನಿಲ್ಬಹುದು. ಹಾಗೇನೆ ಗೇರು ಮರದ ಚಕ್ಕೆ ಒಂದು 50 ಗ್ರಾಮ್, ಗೇರು ಮರ ಅಂತಂದ್ರೆ ಬಹುಶಃ ಈ ಗೋಡಂಬಿ ಮರ, ಇರುದ್ದು ಒಂದು 50 ಗ್ರಾಂನಷ್ಟು ಚಕ್ಕೆ ತಗೊಳ್ಳಿ. ಒಂದು 50 ಗ್ರಾಮ್ ನಾಟಿ ಮಾವಿನ ಗಿಡದ ಚಕ್ಕೆಯನ್ನು ತಗೊಳ್ಳಿ. ಇವೆರಡನ್ನು ಚೆನ್ನಾಗಿ ಜಜ್ಜಿಬಿಟ್ಟು ರಸ ತೆಗೆದುಕೋಬೇಕು. ಒಂದೆಷ್ಟು ರಸ ಬರುತ್ತೋ, ಒಂದು 20 ಮಿಲಿ ಬರುತ್ತೋ 10 ಮಿಲಿ ಬರುತ್ತೋ ರಸ ತಗೊಳ್ಳಿ. ಆ ರಸಕ್ಕೆ ಸುಣ್ಣದ ತಿಳಿಯನ್ನ ಒಂದು 10 ಮಿಲಿಯಷ್ಟು ಮಿಶ್ರಣ ಮಾಡಿ, ಅಂದ್ರೆ ಸುಣ್ಣದಲ್ಲಿ ಏನ್ ತಿಳಿ ನೀರು ಮೇಲ್ಗಡೆ ಇರುತ್ತೆ ಆ ತಿಳಿ ನೀರನ್ನ ಮಿಶ್ರಣ ಮಾಡಿಕೊಂಡು ನಿಮ್ಮ ಹಸುವಿಗೆ ವೀರ್ಯವನ್ನ ಕೊಡಿಸ್ಲಿಕ್ಕೆ ಒಂದು 1/2 ಗಂಟೆ ಮುಂಚಿತವಾಗಿ ಈ ಔಷಧಿಯನ್ನ ಒಂದು ಗೊಟ್ಟದಷ್ಟು ಎತ್ತಬೇಕಾಗತ್ತೆ. ಈ ರೀತಿ ಮಾಡಿದ್ರು ಕೂಡ ಅದು ಬೇಗ ಫಲ ನಿಲ್ಲುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಗೇರ್ ಮರದ ಚಕ್ಕೆ, ಹಾಗೇನೆ ನಾಟಿ ಮಾವಿನ ಮರದ ಚಕ್ಕೆ, ಎರಡನ್ನೂ ಒಂದೊಂದ ಹಸ್ತದಷ್ಟು ಅಥವಾ ಒಂದು ಅಂಗೈಗಲದಷ್ಟು ತಗೊಳ್ಳಿ, ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ರಸ ತೆಗೆದಿಟ್ಕೊಳ್ಳಿ. ಈ ರಸಕ್ಕೆ ಸುಣ್ಣದ ತಿಳಿ ನೀರನ್ನ ಒಂದು ಸ್ವಲ್ಪ ಒಂದು 10 ಮಿಲಿಯಷ್ಟು ಮಿಶ್ರಣ ಮಾಡಿ ಇದನ್ನು ನೀವು ವೀರ್ಯ ಕೊಡಲಿಕ್ಕೆ ಒಂದು 1/2 ಗಂಟೆ ಮುಂಚೆ ಒಂದು ಗೊಟ್ಟದಷ್ಟು ಕುಡಿಸಿ, ಅದರಿಂದ ಕೂಡ ಜಾನುವಾರುಗಳು ಬೇಗ ಫಲ ಕಟ್ತವೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಕೆಲವೊಂದು ಸುಲಭವಾದ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಿ ಈ ಸಂತಾನೋತ್ಪತ್ತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬಹುದು. ಆದ್ರೆ ನೆನಪಲ್ಲಿಟ್ಕೊಳ್ಳಿ, ಸಂತಾನೋತ್ಪತ್ತಿಯ ಸಮಸ್ಯೆಗಳಿಗೆ ಬರೀ ಮನೆ ಮದ್ದುಗಳ ಮೇಲೆ ಅವಲಂಬಿತ ಆಗಬೇಡಿ. ಖಂಡಿತವಾಗ್ಲೂ ನಿಮ್ಮ ಪಶುವೈದ್ಯರ ಸಲಹೆ ಹಾಗೂ ಸಹಕಾರವನ್ನು ತಗೊಳ್ಳಿ, ಅವರಿಂದ ಕೂಡ ಚಿಕಿತ್ಸೆ ಮಾಡಿ, ಜೊತೆ ಜೊತೆಗೆ ಇದನ್ನು ಪ್ರಯೋಗ ಮಾಡಿ ನಿಮ್ಮ ಜಾನುವಾರುಗಳಿಂದ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9008852 9008852 ನಮಸ್ಕಾರ. ಇಟ್ಟದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಉತ್ತದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿ ಗಾದೆಯೋ ಎಲೆ ಮಾನವ ಹರಿ ಹರಿ ಬಾಹು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೌರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನ ಕಾದೆ ನೀನಾರಿ ಗಾದೆಯೋ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀನಾರಿ ಗಾದೆಯೋ. ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಮಂಜುಳಾ. ಹಾಸನ್ ಡಿಸ್ಟಿಕ್ಟ್, ಆಲೂರ್ ತಾಲೂಕು, ಯಡೂರ್ ನನ್ನ ಗ್ರಾಮ. ಕಳೆದ 5 ವರ್ಷದಿಂದ ನೋವಾಲ್ಗೆನ ಯೂಸ್ ಮಾಡ್ತಿದ್ದೀವಿ. ನಾವು ಫಸ್ಟ್ ಕಡಲೆಕಾಯಿಗೆ ನೋವಾಲ್ಗೆನ ಯೂಸ್ ಮಾಡಿದ್ವಿ. ಅದ್ ಯಾವ ರೀಸನ್ ಗಪ್ಪ ಅಂತ ಹೇಳಿದ್ರೆ, ನಾವು ಕಡಲೆಕಾಯಿ ಹಾಕಿದ್ವಿ, ಸ್ಟಾರ್ಟಿಂಗು 1 ಟೈಮ್ ನೀರ್ ಕೊಟ್ವಿ, ಊಟ ಬಂತು. ಅದಾದ ನಂತರ ಟ್ರಾನ್ಸ್ಫಾರ್ಮ್ ಸುಟ್ಟೋಯ್ತು, ನೀರ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಮಳೆ ಕೂಡ ಬಂದಿರ್ಲಿಲ್ಲ. ಇನ್ನೇನು ಈ ಬೆಳೆ ಹೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅದಾದ ನಂತರ ಸ್ವಲ್ಪ ಮಳೆ ಬಂತು, ನೋವಾಲ್ಗೆ ಇಟ್ಕೊಂಡ್ಬಂದಿದ್ದೆ ಇರ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸ್ಪ್ರೇ ಕೊಟ್ಟೆ, ಗಿಡಗಳೆಲ್ಲ ಬಾಡಿ ಹೋಗಿತ್ತು. ಒಂದು ಅದ ಮಳೆ ಬಂದಾಗ ಸ್ಪ್ರೇ ಕೊಟ್ವಿ, ಅದು ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಬಂತು. ಅದಾದ ನಂತರ ಇನ್ನು 15 ದಿನ ಆದ ನಂತರ ಇನ್ನೊಂದು ಸ್ಪ್ರೇ ಕೊಟ್ವಿ, ಅವಾಗ ತುಂಬಾ ನೀಟಾಗಿ ಕವರ್ ಆಯ್ತು. ಮತ್ತೆ ಯಾವ್ದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದ್ ಎಕರೆಗೆ 70 ಚೀಲ ನಮ್ಗೆ ಇಳುವರಿ ಸಿಕ್ತು. ಕಾಯಿ ತುಂಬಾ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ನಾವು ಮಾರ್ಕೆಟಿಗೆ ತಗೊಂಡೋದಾಗ ಪಕ್ಕದವ್ರ ಕಾಯಿಗೂ ನಮ್ ಕಾಯಿಗೂ ತುಂಬಾ ಡಿಫ್ರೆನ್ಸ್ ಬರ್ತಿತ್ತು, ಯಾಕಂದ್ರೆ ತುಂಬಾ ಶೈನಿ ಆಗಿತ್ತು, ಜಾಸ್ತಿ ದಿನ ಇಡ್ಬೋದಿತ್ತು. ಹಂಗಾಗಿ ನನಗೆ ಸಖತ್ ಖುಷಿ ಆಯ್ತು. ಮೊಹಲ್ಗೆಯಿಂದ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಲಾಭನ ಪಡಿಬಹುದು. ಹೆಲ್ದಿ ಆಗಿರುವಂತ ಉತ್ಪನ್ನ ನಮಗ್ ಸಿಗತ್ತೆ. ನೀರಿನ ಅಭಾವ ಉಂಟಾದಾಗ್ಲೂ ಕೂಡ ಅದು ಮಣ್ಣಿನಲ್ಲಿ ನೀರಿನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯನ ಒದಗಿಸುತ್ತೆ ಅಂತ. ಬೀನ್ಸಿಗೂ ಕೂಡ ಅಪ್ಲೈ ಮಾಡಿದ್ವಿ. ಬೀನ್ಸಿಗೆ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ಬೇಕಾದ್ರೆ ಎರಡ್ ಕಟಾವ್ ಬರ್ತಿತ್ತು. ಗೊಬ್ಬರ ಹಾಕಿದಾಗ ಮಾತ್ರ ಚೆನ್ನಾಗ್ ಬರೋದು, ಒಂದ್ ಕಟಾವ್ ಆದ ನಂತರ ಮತ್ತೆ ಗಿಡ ಬಾಡ್ ಹೋದಂಗಾಗೋದು, ಮತ್ತೆ ಗೊಬ್ಬರ ಹಾಕಿದ್ರೆ ಮಾತ್ರ ಕಾಯಿ ಸಿಗ್ತಿತ್ತು. ಈ ನೋರ್ಗೆ ಸ್ಪ್ರೇ ಮಾಡಿದ್ರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು, ಗಿಡ ಸಮೃದ್ಧವಾಗಿ ನೀಳವಾಗಿ ಬಂತು, ಮತ್ತೆ ಅದರಲ್ಲಿ ಕಾಯಿ ಇಳುವರಿ ಜಾಸ್ತಿ ಆಯ್ತು, ಮತ್ತೆ ಅದರಲ್ಲಿ ಯಾವುದೇ ರೀತಿ ರೋಗಗಳಿರಲಿಲ್ಲ. ಮಾರ್ಕೆಟಿಗೆ ತಗೊಂಡೋದಾಗ ಪಕ್ಕದವ್ರಿಗೂ ನಮ್ಗೂ ತುಂಬಾ ಡಿಫ್ರೆನ್ಸ್ ಇರ್ತಿತ್ತು. ಕಾಯಿಗಳು ಅಂದ್ರೆ ಶೈನ್ ಚೆನ್ನಾಗಿರ್ತಿತ್ತು, ಕಲರ್ ಚೇಂಜ್ ಆಗಿರ್ತಿತ್ತು, ಮತ್ತೆ ಉದ್ದ ಇರ್ತಿತ್ತು, ಆಮೇಲೆ ತುಂಬಾ ದಿನ ಇಡಬಹುದಿತ್ತು. ಬೇರೆಯವಕ್ಕೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಅದು ಹೆಚ್ಚು ದಿನ ಇಡ್ಕೊಂಡ್ಬಿಟ್ಟು ಬಳಸಬಹುದಾಗಿತ್ತು. ಅದರಿಂದನೂ ನನಗೆ ಅನ್ನಿಸ್ತು ರೋಗ ನಿರೋಧಕ ಶಕ್ತಿ ಇದೆ, ಭೂಮಿನಲ್ಲಿ ತೇವಾಂಶನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇದೆ, ಮತ್ತೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನ ಪಡಿಬಹುದು. ಹಂಗಾಗಿ ನನಗೆ ನೋ ಆಲ್ಗೆ ತುಂಬಾ ಯೂಸ್ ಆಗಿದೆ. ನಾನು ಬೆಳೆಯುವಂತ ಎಲ್ಲಾ ತರಕಾರಿಗಳಿಗೂ ಕೂಡ ಬಳಸ್ತೀನಿ ನೋ ಆಲ್ಗೆನ. ಚಿಗುರು ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಯಾವುದೇ ರೀತಿ ನನಗೆ ಕೆಮಿಕಲ್ಸ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಭೂಮಿ ಫಲವತ್ತತೆನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು. ಹಣ್ಣಿನ ಗಿಡಗಳು ಅಂತ ಹೇಳಿದ್ರೆ ದಾಳಿಂಬೆ, ಮಾವು, ಪಪ್ಪಾಯ, ಸೀಬೆ, ಸಪೋಟ ಇದೆಲ್ಲದನ್ನು ಮನೆ ಬಳಕೆಗೆ ಅಂತ ಹೇಳ್ಬಿಟ್ಟು ಎರಡೆರಡು ಗಿಡ ಹಾಕಿದ್ದೀನಿ. ಅದಕ್ಕೆ ಎಲ್ಲದನ್ನು 15 ದಿನ ಒಂದ್ ತಿಂಗಳಿಗೆ ಒಂದೊಂದ್ಸರಿ ಸ್ಪ್ರೇ ಕೊಡ್ತೀನಿ. ಅದು ಕೂಡ ತುಂಬಾ ಹೀಲ್ಡಿಂಗ್ ಚೆನ್ನಾಗಿ ಬಂದಿದೆ, ಮತ್ತೆ ಅದು ನೀರು ಸಮಟೈಮ್ಸ್ ಕೊಡ್ಲಿಲ್ಲ ಅಂದ್ರೂ ಕೂಡ ತುಂಬಾ ಗ್ರೀನಿಶ್ ಆಗಿರುತ್ತೆ, ಮತ್ತೆ ಚಿಗುರು ಕೂಡ ಚೆನ್ನಾಗಿರುತ್ತೆ. ಸಪ್ಸಿಗೆ, ಸಂಬಾರ, ಮೆಂತ್ಯ, ಪಾಲಕ್ಕು, ಚಕ್ರಮುನಿ, ನುಗ್ಗೆ ಈ ತರ ಎಲ್ಲ ಸೊಪ್ಪುಗಳನ್ನು ಕೂಡ ಮನೆಗೆ ಬಳಸುವಂತದನ್ನ ಬೆಳ್ಕೊಂತೀನಿ. ಅದಕ್ಕೂ ಕೂಡ ಸ್ಪ್ರೇ ಕೊಡ್ತೀನಿ. ನಾವು ಮಾರ್ಕೆಟ್ ಅಲ್ಲಿ ತರೋಂತ ಸೊಪ್ಪು ಎಷ್ಟ್ ಅಂದ್ರೆ 3 ದಿನ ಇಡಬಹುದು, ಅದು ಕೂಡ ಸ್ಮೆಲ್ ಇರಲ್ಲ, ಒಂಥರ ಅದು ಬಾಡಿಗೆ ಎನರ್ಜಿ ಸಿಗಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತಷ್ಟೇ. ಸೊ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಜಾಸ್ತಿ ಬಳಕೆ ಬರುತ್ತೆ, ಮತ್ತೆ ತುಂಬಾ ನೀಳವಾಗಿ ಬೆಳೆಯುತ್ತೆ. ಮತ್ತೆ ಸಂಬಾರ ಸೊಪ್ಪು, ನಾನು ಕಂದಿ ಕೇವಿಕೆಯಿಂದ ಒಬ್ರು ಸೈಂಟಿಸ್ಟ್ ಬಂದಿದ್ರು, ಅವ್ರಿಗೆ ಸೊಪ್ಪನ್ನ ಕಿತ್ಕೊಟ್ಟೆ ಸಂಬಾರ ಸೊಪ್ಪು, ಇದೇನಮ್ಮ ಯಾವ ಸೊಪ್ಪು ಸ್ಮೆಲ್ ಬರಲ್ಲ, ನಿಮ್ ಸೊಪ್ಪು ಸ್ಮೆಲ್ ಬರ್ತಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಸರ್, ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದು, ನೋಲ್ಗೆ ಯೂಸ್ ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳ್ದೆ. ನನಗೆ ಗೊತ್ತಾಗಿದೆ ನೋಲ್ಗೆ ಯೂಸ್ ಮಾಡೋದ್ರಿಂದ ಗುಡ್ ಹೆಲ್ತ್, ಮತ್ತೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭನ ಪಡ್ಕೊಬಹುದು, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆ ಫುಡ್ ಸಿಗುತ್ತೆ. ನನ್ನ ದೂರವಾಣಿ ಸಂಖ್ಯೆ 9632232594. ವಿವರಗಳಿಗೆ ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನು ಸಂಪರ್ಕಿಸಿ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9449611877 9449611877. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ರಿಷಿ ದರ್ಪಣ, ರಿಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಕೇಳಿ ಕಾರ್ಯಕ್ರಮ ಕೃಷಿ ದರ್ಪಣ, ಕೃಷಿ ದರ್ಪಣ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳು ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಿದ್ರೆ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳು ತಯಾರಾಗಿದೆ ಗಮನಿಸೋಣ. ನಾಳೆ ಭಾನುವಾರ ಕೃಷಿರಂಗದಲ್ಲಿ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಚಿನ್ನದ ಗೆಂಡೆ, ಇದರಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತಂತಹ ಸಂವಾದವನ್ನ ಆಲಿಸಬಹುದು. ಇದರಲ್ಲಿ ಭಾಗವಹಿಸುತ್ತಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಸ್ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಕುದುರುಗುಂಡಿಯ ಕೆ ಟಿ ರಂಗೇಗೌಡ. ನಮಗೆ ತಿಳ್ಕೊಂಡ ಮಟ್ಟಿಗೆ ನಾವು ಮಾಡ್ಕೊಂಡಿದ್ದು, ಕಡೆಗೆ ನಮಗೆ ಈಗ ಒಂದು 3 ವರ್ಷದಿಂದ ಜಿಎಸ್ಟಿ ಕಂಪನಿಯವರು ಬಂದು ನಮಗೆಲ್ಲಾ ತರದ ಮಾಹಿತಿನೂ ಕೊಟ್ಟು ಯಾವ್ಯಾವ ಹಂತಕ್ಕೆ ಏನೇನು ಗೊಬ್ಬರ ಕೊಡಬೇಕು, ಔಷಧಿ ಯಾವ್ದು ಹೊಡಿಬೇಕು ಇವನ್ನೆಲ್ಲ ಹೇಳ್ಕೊಟ್ರು. ಮೊದಲೇ ಮೊಳಕೆ ಬರೆಸಿ ಹಾಕೋದ್ರಿಂದ ಬೇಗ ಹುಟ್ಟುತ್ತೆ, ಇದನ್ನ ನಾವು ಪರೀಕ್ಷೆ ಮಾಡಿ ಈ ಮಾಹಿತಿಯನ್ನ ತಿಳಿಸ್ತಾ ಇದೀವಿ. ಬೀಜೋಪಚಾರ ಮಾಡಿದ ನಂತರ ಯಂತ್ರ ಅವೈಲೇಬಲ್ ಇದ್ರೆ ಬಿತ್ತನೆ ಮಾಡಬಹುದು, ಯಂತ್ರ ಇಲ್ಲದೆ ಇದ್ರೆ ನೇಗಿಲಲ್ಲೇನೆ ಬಿತ್ತನೆ ಮಾಡಿ ಎತ್ತರವಾದ ದಿಂಡನ್ನ ಮಾಡಬೇಕು. ನಾಡಿದ್ದು ಸೋಮವಾರ 20ನೇ ತಾರೀಖು. ಅರಣ್ಯ ಇಲಾಖೆಯ ಯೋಜನೆಗಳು ಈ ಕುರಿತಂತೆ ಹಾಸನ ಜಿಲ್ಲಾ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂ ಶಿವರಾಮ್ ಬಾಬು ಅವರೊಂದಿಗಿನ ಸಂದರ್ಶನ ಮೂಡಿಬರುತ್ತೆ. ಲೋಕಲ್ ಜಾತಿಯ ಸಸಿಗಳೆಲ್ಲಾ ಇದಾವೆ, ತಾಳೆ, ಅರಳಿ, ಗೋಣಿ, ಬಸರಿ, ನೇರಳೆ, ಮಾವು, ತೇಗ, ಹೆಬ್ಬೇವು, ಸಿಲ್ವರ್ ಓಕ್, ಅತ್ತಿ, ಹಳಸು, ಹೊಣ್ಣೇರಳೆ, ಬೇರೆ ಬೇರೆ ಜಾತಿಯ ಸಸಿಗಳು ಕೂಡ ಇದಾವೆ. ಯಾವ ಸಸಿ ಇದೆಯೋ ನೀವು ಲೋಕಲ್ ನರ್ಸರಿನಲ್ಲಿ ನಿಮಗೆ ಸಿಗುತ್ತೋ ಅದೆಲ್ಲ ನಿಮ್ ರೈತರಿಗೆ ತಗೊಂಡು ಹೋಗ್ಬಹುದು. 21ನೇ ತಾರೀಖು ಮಂಗಳವಾರ ಶುಂಠಿಯ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಈಶ್ವರಪ್ಪ ಆರ್ ನೂಲ್ವಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗುತ್ತೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಬಯೋ ಏಜೆಂಟ್ ಮತ್ತೆ ಬಯೋ ಫರ್ಟಿಲೈಸರ್ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಪೋರ್ಟಲ್ ತುಂಬಬೇಕು. ಆಮೇಲೆ ಸಿಂಗಲ್ ನೋಡ್ ಒಂದು 5 ಗ್ರಾಮ್ ವೇಟೇಜ್ ಇರುವಂತ ಶುಂಠಿನ ಅದರಲ್ಲಿ ಹಾಕಿ ಬೆಳಿಬೇಕು. ಅದು ಸ್ಪ್ರೌಟ್ ಆದ್ಮೇಲೆ 40-45 ಡೇಸ್ ಆದ್ಮೇಲೆ ಅದನ್ನ ಮೇನ್ ಫೀಲ್ಡ್ ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು. ಇದರಿಂದ ನಿಮಗೆ ಸೀಡ್ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಇನ್ನು ಬುಧವಾರ 22ನೇ ತಾರೀಖು ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಸರಣಿ ಕಾರ್ಯಕ್ರಮ ಕೃಷಿವಾಣಿ ಪ್ರಸಾರವಾಗುತ್ತೆ. ಇದರಲ್ಲಿ ಸಾವಯವ ಬೇಸಾಯ ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದರಲ್ಲಿ ಭಾಗವಹಿಸುತ್ತಾರೆ ಹಾಸನ ತಾಲೂಕು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎನ್ ದೇವಕುಮಾರ್. ಇನ್ನು 23ನೇ ತಾರೀಖು ಗುರುವಾರ ಅಲ್ಪಾವಧಿ ದ್ವಿದಳ ಧಾನ್ಯ ಹಾಗೂ ಬಳ್ಳಿ ತರಕಾರಿ ಬೆಳೆಗಳು ಈ ಕುರಿತಂತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಆರ್ ರಘು ಅವರೊಂದಿಗಿನ ಮಾತುಕತೆಯನ್ನ ಆಲಿಸಬಹುದು. ಅರ್ಕ ಶರತ್ ಆಗಿರ್ಬೋದು ಅಥವಾ ಅರ್ಕ ಅರ್ಜುನ್ ಆಗಿರ್ಬೋದು, ಅರ್ಕ ಹನೂಪ್ ಆಗಿರ್ಬೋದು ಅಥವಾ ಅರ್ಕ ಸುಕೋಮಲ್ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಗಿಡದ ರೂಪದಲ್ಲಿ ಬೆಳೆಯಂತ ಇವು. ಇನ್ನು ಶುಕ್ರವಾರ 24ನೇ ತಾರೀಖು ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ರೈತನ ಸಂಪತ್ತು ಬಿತ್ತರವಾಗುತ್ತೆ. ಇದರಲ್ಲಿ ಎತ್ತುಗಳ ಇತಿಹಾಸ ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಬಹುದು. ಹೈದರ್ ಏನ್ ಮಾಡಿದ್ರು, ತರೀಕೆರೆಯನ್ನ ಗೆದ್ರು, ಚಿತ್ರದುರ್ಗ, ತಿರುಚನಾಪಳ್ಳಿ ಇದನ್ನೆಲ್ಲ ಗೆದ್ದಾಗ ಬರೀ ಅವರು ಚಿನ್ನವನ್ನ ನೋಡ್ಲಿಕ್ಕೆ ಹೋಗಲಿಲ್ಲ, ಚಿನ್ನದಂತ ಎತ್ತುಗಳು ಏನಿದ್ವು, ಹೋರಿಗಳು ಏನಿದ್ವು, ಹಸುಗಳು ಏನಿದ್ವು, ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ತಾವು ಒಟ್ಟಿಗೆ ತಗೊಂಡ್ ಬಂದು ತಮ್ಮಲ್ಲಿ ಇಟ್ಟು ಸಾಕಿ ದಿವಾನ್ ಪೂರ್ಣಯ್ಯನವರನ್ನೇ ಮತ್ತೆ ಅವರ ಸಹಕಾರವನ್ನೇ ತಗೊಂಡು ಅದನ್ನು ಕೂಡ ಸಂಕಲನ ಮಾಡಿಕೊಂಡ್ರು. ರೈತ ಬಾಂಧವರೇ, ಮುಂದಿನ ಶನಿವಾರ 25ನೇ ತಾರೀಖು ಮೊದಲಿಗೆ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಂತಹ ಬಾನುಲಿ ಸರಣಿ ಜನಪದ ಪಶುವೈದ್ಯ ಪ್ರಸಾರವಾಗುತ್ತೆ. ಮುಂದಿನ ವಾರದ ವಿಷಯ ಜಾನುವಾರುಗಳಲ್ಲಿ ಬಾಧಿಸುವ ಗಾಯಗಳು, ಉಣ್ಣೆ, ಚಿಗಟ, ಹೇನಿನ ಕಾಟಗಳು ಈ ಕುರಿತಂತಹ ಮಾಹಿತಿಯ ಜೊತೆಗೆ ಯಾವ ರೀತಿಯ ಮನೆ ಮದ್ದನ್ನ ಮಾಡಬಹುದು ಅನ್ನುವ ವಿಚಾರ ಬಿತ್ತರವಾಗುತ್ತೆ. ನಂತರ ಕೃಷಿ ದರ್ಪಣ, ಕೃಷಿ ಲೋಕ, ಆಮೇಲೆ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ರೈತ ಬಂಧುವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳು ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟ ಆಲಿಸಿದ್ರಲ್ಲ. ಇಲ್ಲಿಗೆ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿ ದರ್ಪಣ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಕೃಷಿ ದರ್ಪಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕೃಷಿ ದರ್ಪಣ. ಕೃಷಿ ದರ್ಪಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಹಾಸನ ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳ ಕಾಲ ಹವಾಮಾನ ಹೇಗಿರಲಿದೆ ಅನ್ನುವ ಕುರಿತಂತಹ ಮಾಹಿತಿಯನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ನಾನು ಡಾ ರಾಜೇಗೌಡ, ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಿದ್ದೇನೆ. ಮುಂದಿನ 5 ದಿನಗಳಲ್ಲಿ ಮಳೆ, ಉಷ್ಣಾಂಶ, ತೇವಾಂಶ ಮತ್ತು ಗಾಳಿ ವೇಗದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುತ್ತೆ. 18-7 ಇಂದು ಶನಿವಾರ 20 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಭಾನುವಾರ ನಾಳೆ 19-7 1-4 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 20-7 ಸೋಮವಾರ 14 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 21-7 ಮಂಗಳವಾರ 18 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 22-7 ಬುಧವಾರ 13 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಅಂದ್ರೆ ಮುಂದಿನ 5 ದಿನಗಳಲ್ಲಿ ಉತ್ತಮವಾದ ಮಳೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾದ್ರೆ ಉಷ್ಣಾಂಶ ಹೇಗಿರುತ್ತೆ? ಉಷ್ಣಾಂಶ ಗರಿಷ್ಠ 24-33 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತದೆ. ಕನಿಷ್ಠ 19-21 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ. ಇನ್ನು ಗಾಳಿಯಲ್ಲಿ ತೇವಾಂಶವನ್ನು ಹೇಳೋದಾದ್ರೆ ಗರಿಷ್ಠ ಶೇಕಡಾ 89-93 ಇರ್ತದೆ, ಕನಿಷ್ಠ ಶೇಕಡಾ 61-87 ಇರುತ್ತೆ. ಅಂದ್ರೆ ಹೆಚ್ಚಿನ ತೇವಾಂಶ ಸಹ ಗಾಳಿಯಲ್ಲಿ ಇರುತ್ತೆ. ಇನ್ನು ಗಾಳಿ ವೇಗ 6-13 ಕಿಲೋಮೀಟರ್ ಗಂಟೆಗೆ ಚಲಿಸ್ತಾ ಇರ್ತದೆ. 1 ಗಂಟೆಗೆ 6-13 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರ್ತದೆ. ಅಂದ್ರೆ ಗಾಳಿಯು ಸಹ ಸ್ವಲ್ಪ ಜಾಸ್ತಿ ಇರ್ತದೆ. ಇಷ್ಟು ಮಾಹಿತಿಯನ್ನ ಮುಂದಿನ 5 ದಿನಗಳಿಗೆ ಕೊಡ್ತಾ ಇದ್ದೀನಿ ರೈತ ಬಂದವರೆ. ಮುಂದಿನ ಶನಿವಾರ ತಮ್ಮನ್ನ ಭೇಟಿ ಮಾಡಿ. ಧನ್ಯವಾದ. ಇದುವರೆಗೆ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಯಾವ ರೀತಿಯ ಹವಾಮಾನ ಇರಲಿದೆ ಅನ್ನುವ ಕುರಿತಂತೆ ಮಾಹಿತಿಯನ್ನ ನೀಡಿದ್ರು. ಇದು ಇಂದಿನ ಕೃಷಿ ಲೋಕ. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ